ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಚಿತ್ರದುರ್ಗದ ಅಭಿಲಾಷ ಪಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಅಭಿಲಾಷ. ನಮಸ್ತೆ ಸರ್. ಅಭಿಲಾಷ, ನೀವು ಕೃಷಿ ಇಂಜಿನಿಯರಿಂಗ್ನಲ್ಲಿ ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೀರಿ. ಹೌದು ಸರ್. ಇವತ್ತು ನೀವು ಈ ಆಹಾರ ಸಂಸ್ಕರಣೆ ಅಂದ್ರೆ ಏನು, ಯಾವ ರೀತಿಯ ಆಹಾರ ಸಂಸ್ಕರಣಾ ವಿಧಾನಗಳು ನಮ್ಮ ಈಗ ಇದಾವೆ ನಮ್ಮಲ್ಲಿ, ಆಮೇಲೆ ಆಹಾರ ಸಂಸ್ಕರಣೆ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗ್ತವೆ ಅನ್ನೋದ್ರ ಬಗ್ಗೆ ನೀವು ಇವತ್ತು ತಿಳಿಸ್ಕೊಡಿ. ಇದರಿಂದ ನಮ್ಮ ರೈತರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ರೈತರು ಸಾಕಷ್ಟು ಬೆಳೆ ಬೆಳೀತಾರೆ, ಆಮೇಲೆ ಅದನ್ನ ಮಾರಾಟ ಮಾಡಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ಸಮಯ ಇರೋದಿಲ್ಲ ಅವರಿಗೆ, ಬೇಗ ಮಾರಾಟ ಆದ್ರೆ ಸಾಕು ಅಂತ ಇರ್ತಾರೆ. ಆದ್ರೆ ಆಹಾರ ಸಂಸ್ಕರಣೆ ಮಾಡೋದ್ರಿಂದ ಕೆಲವೊಂದೇನು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಲ್ಲ, ಅದರಿಂದ ಹೆಚ್ಚಿನ ಲಾಭ ಪಡೀಲಿಕ್ಕೂ ಅವರಿಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಇವತ್ತು ನೀವು ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಮೊದಲಿಗೆ ನಿಮಗೆ ಪ್ರಶ್ನೆ ಅಂದ್ರೆ, ಆಹಾರ ಸಂಸ್ಕರಣೆ ಅಂದ್ರೆ ಏನು? ಆಹಾರ ಸಂಸ್ಕರಣೆ ಅಂದ್ರೆ ನಾವು ಸುಮ್ಮನೆ ಏನೋ ಒಂದು ಆಹಾರ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳಾಗ್ಲಿ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಸಿಗಲ್ಲ. ಸುಮ್ಮನೆ ತಿನ್ನೋದ್ರಿಂದ ಹೊಟ್ಟೆ ತುಂಬುತ್ತೆ ವಿನಃ ಅದರಿಂದ ನಮ್ಗೆ ಪೋಷಕಾಂಶಗಳಾಗ್ಲಿ ನಮ್ಮ ದೇಹದ ಬೆಳವಣಿಗೆಗೆ ಏನೇನ್ ಬೇಕೋ ಅದು ಸಿಗೋದಿಲ್ಲ. ಇದ್ ನಾವು ಆಹಾರ ಸಂಸ್ಕರಣೆ ಮಾಡೋ ಮುಖಾಂತರ ನಮ್ಗೆ ಬೇಕಾಗಿರೋ ಜೀವಕೋಶಗಳಾಗಲಿ ಜೀವಾಂಶಗಳಾಗ್ಲಿ ಈ ಪ್ರೋಟೀನ್ ಪೋಷಕಾಂಶಗಳು ಸಿಗುತ್ತೆ. ಅದಕ್ಕೋಸ್ಕರ ಆಹಾರ ಸಂರಕ್ಷಣೆ ಅನ್ನೋದು ತುಂಬಾ ಮುಖ್ಯವಾಗಿದೆ. ಇದನ್ನ ನಾವು ಆಹಾರ ಸಂರಕ್ಷಣೆ ಏನ್ ಮಾಡ್ಬೇಕು ಇದಕ್ಕೆ ಅಂತಂದ್ರೆ, ನಮ್ಮ ಆಹಾರ ಕೆಡಿಸೋದಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳಾಗ್ಲಿ ಈ ವೈರಸ್ ಬ್ಯಾಕ್ಟೀರಿಯಾಗಳು ಮತ್ತು ಏನು ಗುಣಮಟ್ಟ ಬೇಕಾಗಿದೆ ನಮ್ಮ ಆಹಾರ ಸೇವಿಸೋದನ್ನ ಅದನ್ನ ಕಾಪಾಡಿಕೊಂಡು ಇಟ್ಕೊಳ್ಳೋದನ್ನೇ ಆಹಾರ ಸಂರಕ್ಷಣೆ ಅಂತ ಹೇಳ್ತೀವಿ. ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ, ಆಮೇಲೆ ನಮ್ಮ ಈಗ ನಾವು ನೋಡ್ತಿರೋ ಸಾಕಷ್ಟು ಜಾಗಗಳಲ್ಲಿ ಬಹಳಷ್ಟು ವಿಧಾನಗಳನ್ನ ಅನುಸರಿಸಿ ಒಂದು ಸಂಸ್ಕರಣೆಯನ್ನ ಮಾಡ್ತಿರ್ತಾರೆ. ಯಾವ್ಯಾವ ರೀತಿಯ ಒಂದು ಸಂಸ್ಕರಣಾ ವಿಧಾನಗಳು ನಮ್ಮ ಈಗ ಚಾಲ್ತಿಯಲ್ಲಿದೆ? ಆಹಾರ ಸಂರಕ್ಷಣೆಯಲ್ಲಿ ತುಂಬಾ ಕಾರ್ಯವಿಧಾನಗಳಿದೆ. ನಾವು ನೋಡಬಹುದು ನಮ್ಮ ಪೂರ್ವಿಕರು ರೀತಿ ಮಾಡಿರೋ ಒಂದು ವಿಧಾನ ಇದೆ. ನಾ ಇವಾಗ ಮಾಡರ್ನ್ ಪೀಪಲ್ಗೋಸ್ಕರ ಈಗ ಯೂಸ್ ಮಾಡ್ತಿರೋ ಮೆಥಡ್ ಗಳಿದಾವೆ. ನಾನು ಎರಡು ಮೆಥಡ್ ನ ನಿಮ್ಗೆ ಹೇಳ್ತೀನಿ. ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು ಅಂದ್ರೆ, ಫಸ್ಟ್ ಒಣಗಿಸ್ತಾ ಇದ್ರು, ಅದನ್ನ ಒಣಗಿಸುವಿಕೆ ಅಂತ ಕರಿತೀವಿ. ಇನ್ನೊಂದು ಘನೀಕರಣ ಅಂದ್ರೆ ಕೋಲ್ಡ್ ಟೆಂಪರೇಚರ್ ಇಡೋದ್ರಿಂದ ಅದನ್ನ ಆತರ ಒಂದು ಮೆಥಡ್ ಕಂಡಿಡ್ಕೊಂಡಿದ್ರು. ಆಮೇಲೆ ಉಪ್ಪು ಮತ್ತು ಸಕ್ಕರೆಯಲ್ಲಿ ಹಾಕಿಡೋದ್ರಿಂದ ಆಹಾರ ಸಂರಕ್ಷಣೆ ಮಾಡಬಹುದು ಅಂತ ಕಂಡಿಡ್ಕೊಂಡಿದ್ರು. ಇನ್ನೊಂದು ಮತ್ತೆ ನಮ್ಮ ಡಬ್ಬಿಗಳು, ಶೀಶೆಗಳು ಮತ್ತೆ ವಾಡೆಗಳು ಅಂತ ಏನ್ ಇತ್ತು ಹಿಂದಿನ ಕಾಲದಲ್ಲಿ, ಆತರದ್ರಲ್ಲೆಲ್ಲ ಇಟ್ಬಿಟ್ಟು ನಮ್ಮ ಇರೋ ಆಹಾರನ ಹೆಂಗೆ ಕಾಪಾಡ್ಕೊಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಂಡಿಡ್ಕೊಂಡಿದ್ರು. ಆದಾಗ್ಯೂ ಕೂಡ ಈಗ ಮಾಡರ್ನೈಸ್ ಆಗಿ ಮತ್ತೆ ತುಂಬಾ ಅಡ್ವಾನ್ಸ್ಡ್ ಆಗಿ ತುಂಬಾ ಮೆಥಡ್ ಗಳು ಬಂದಿದೆ. ಯಾಕಂದ್ರೆ ಅವಾಗ ಸ್ವಲ್ಪ ಸ್ವಲ್ಪ ಆಹಾರಗಳನ್ನ ನಾವು ಕೂಡಿಟ್ಕೊಂಡಿರ್ತಿದ್ವಿ, ಈಗ ತುಂಬಾ ಆಹಾರಗಳನ್ನ ಆತರ ಮೆಥಡ್ ಗಳಲ್ಲಿ ನಾವು ಸಂರಕ್ಷಣೆ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಮೆಥಡ್ ಗಳು ಬಂದಿದೆ. ಅದರಲ್ಲಿ ತುಂಬಾ ಚಾಲ್ತಿ ಇರೋದು ಯಾವ್ದು ಅಂತಂದ್ರೆ, ವಿಕಿರಣ ಕ್ರಿಯೆಗೆ ಒಳಪಡಿಸುವಿಕೆ ಅಂದ್ರೆ ಇರೇಡಿಯೇಷನ್ ಆಫ್ ಫುಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇನ್ನೊಂದು ವಿದ್ಯುತ್ ಕ್ಷೇತ್ರದ ತರಂಗಗಳಿಂದ ಸಂರಕ್ಷಣೆ ಅಂದ್ರೆ ಪಲ್ಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಒಂದು ಮೆಥಡ್ ಇದೆ. ಇನ್ನೊಂದು ಸುಧಾರಿತ ವಾತಾವರಣ ಅಂದ್ರೆ ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಅಂತ. ಇನ್ನೊಂದು ತೀವ್ರ ಒತ್ತಡದ ಏರ್ಪಡಿಸುವುದರಿಂದ ಆಹಾರ ಸಂರಕ್ಷಣೆ ಮಾಡುವುದು ಅಂದ್ರೆ ಹೈ ಪ್ರೆಷರ್ ಪ್ರೊಸೆಸಿಂಗ್ ಅಂತ. ಈ ತರ ತುಂಬಾ ಮೆಥಡ್ ಗಳಿಂದ ನಾವು ಈಗ ಬಲ್ಕ್ ಮೆಟೀರಿಯಲ್ ಏನಂತ ಹೇಳ್ತೀವಿ, ತುಂಬಾ ಜಾಸ್ತಿ ಆಹಾರ ಇರೋದನ್ನ ಈ ಮೆಥಡ್ ಗಳಿಂದ ನಾವು ಆಹಾರನ ಸಂರಕ್ಷಣೆ ಮಾಡ್ತೀವಿ. ಇನ್ನೂ ಒಂದು ಹೇಳಿದ್ರೆ ಅಂದ್ರೆ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅದು ಒಂದು ಹೊಸ ಮೆಥಡ್ ಅಂತ ನಾವು ಹೇಳ್ಬೋದು. ಈಗ ಒಣಗಿಸುವಿಕೆಯಿಂದ ಬಹಳಷ್ಟು ಅನುಕೂಲಗಳು ಇದಾವ ಅಂತ ಮೊದ್ಲಿಂದ ನಾವು ತಿಳ್ಕೊಂಡಿದ್ದೀವಿ. ಕೆಲವೊಂದು ಆಹಾರನ ಒಣಗಿಸಿ ಶೇಖರಣೆ ಮಾಡ್ತಾರೆ ಅಂದ್ರೆ ಅದ್ರ ಕೆಡ್ಲಾರ್ದಕ್ಕೆ ಅದೇ ಒಣಗಿಸೋದೇ ಮುಖ್ಯ ಕಾರಣ ಅಂತೇಳಿ. ಆವಾಗ ಏನ್ ಮೊದಲು ಇದನ್ನ ಚಾಲ್ತಿಯಲ್ಲಿ ಇತ್ತಲ್ಲ, ಅದನ್ನ ಅನುಸರಿಸಿದ್ರ ಈಗ ಯಾವ ರೀತಿ ಮಾಡ್ತಾರೆ ಅದನ್ನ? ಈಗ ಒಣಗಿಸುವಿಕೆ ಅನ್ನೋದು ಹೇಗೆ, ಅದ್ರಲ್ಲಿ ಏನ್ ಕ್ರಿಯೆ ಆಗುತ್ತೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾವು ಕೊಬ್ಬರಿ ತಗೊಳ್ಳೋಣ. ಅದ್ರಲ್ಲಿ ಕೊಬ್ಬರಿ ನಾವು ಒಡೆದ ತಕ್ಷಣ ನಾರ್ಮಲ್ ನಾವು ಕೊಬ್ಬರಿ ಎಳ್ಳ ತಗೊಂಡು ಅದು ಯೂಸ್ ಮಾಡ್ತಿರ್ಬೇಕಾದ್ರೆ ಅದ್ರಲ್ಲಿ ನೀರಿನಂಶ ಅನ್ನೋದು ಜಾಸ್ತಿ ಇರುತ್ತೆ. ಎಲ್ಲಿ ನೀರಿನಂಶ ಇರುತ್ತೆ ಆಹಾರದಲ್ಲಿ, ಆವಾಗ ಈ ಕ್ರಿಮಿ ಕೀಟಗಳು ಆಗ್ಲಿ ಅದ್ರಲ್ಲಿ ಈ ವೈರಸ್ ಬ್ಯಾಕ್ಟೀರಿಯಾಗಳಾಗ್ಲಿ ಅದು ಅದರ ಬೆಳವಣಿಗೆಗೆ ಅದರ ಸಂತಾನೋತ್ಪತ್ತಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ವಾಟರ್ ಕಂಟೆಂಟ್ ಅನ್ನೋದು ಯಾವಾಗ ನಾವು ಅದನ್ನ ಡ್ರೈ ಮಾಡ್ತೀವಿ, ಯಾವಾಗ ನಾವು ನೀರಿನ ಅಂಶನ ಕಡಿಮೆ ಮಾಡ್ತೀವಿ, ಅದರ ಬೆಳವಣಿಗೆಗೆ ಮತ್ತೆ ಅದರ ಒಂದು ಏನು ಚಲನ ಕ್ರಿಯೆಗಳಿಗೆ ತೊಂದರೆ ಆಗುತ್ತೆ. ಆವಾಗ ಅದರಲ್ಲಿ ಬೆಳವಣಿಗೆ ಆಗೋದಿಲ್ಲ ನಾವು ಒಣಗಿಸೋದ್ರಿಂದ. ಈ ರೀತಿಯಿಂದ ನಾವು ನಮ್ಮ ಆಹಾರ ಸಂರಕ್ಷಣೆನ ಮಾಡ್ಕೊಬಹುದು. ಈಗ ನಾವು ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಒಣಗಿಸೋದಕ್ಕೆ ನಾವು ಸೂರ್ಯನ ಬಿಸಿಲಲ್ಲಿ ಇಡ್ತಾ ಇದ್ರು. ಆಗ ಏನಾಗ್ತಿತ್ತು ಅಂತಂದ್ರೆ, ಸೂರ್ಯನ ಬಿಸಿಲು ಅನ್ನೋದು ಯಾವಾಗ್ಲೂ ತುಂಬಾ ಜಾಸ್ತಿ ಏನಿರೋದಿಲ್ಲ, ಇವಾಗ ಮೋಡ ಬರುತ್ತೆ ಗಾಳಿ ಬರುತ್ತೆ, ಅದರಿಂದ ಸರಿಯಾಗಿ ಒಣಗಿಸಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಸೈಂಟಿಸ್ಟ್ಗಳೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಡ್ರೈಯರ್ಸ್ ನ ಕಂಡಿಡ್ತಾರೆ. ಎಕ್ಸಾಂಪಲ್ ಟನಲ್ ಡ್ರೈಯರ್ ಇರ್ಬೋದು, ಟ್ರೇ ಡ್ರೈಯರ್ಸ್ ಇರ್ಬೋದು, ಆಮೇಲೆ ಸೋಲಾರ್ ಡ್ರೈಯರ್ಸ್ ಕೂಡ ಇರ್ಬೋದು. ಅಂದ್ರೆ ಇವಾಗ ಸೋಲಾರ್ ನ ಪವರ್ ನ ಹಿಡಿದಿಟ್ಕೊಂಡು ಸೋಲಾರ್ ಡ್ರೈಯರ್ ಈ ತರ ತುಂಬಾ ಡ್ರೈಯರ್ಸ್ ನ ಕಂಡಿಡಿದ್ದಾರೆ. ಈ ರೀತಿ ನಾವು ಡ್ರೈಯರ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಆಹಾರ ಪದಾರ್ಥಗಳು ಏನಿದೆ ಅದು ಕಂಪ್ಲೀಟ್ ಆಗಿ ನೀಟ್ ಆಗಿ ಡ್ರೈ ಮಾಡಬಹುದು. ಈ ತರ ನಮ್ಮ ಆಹಾರನ ಒಣಗಿಸ್ಕೋಬಹುದು. ಆಮೇಲೆ ನಮ್ಮ ಹಿರಿಯರು ಅಥವಾ ನಮ್ಮ ಕೃಷಿಕರು ಮನೆಗಳಲ್ಲಿ ಅಂತಾನು ಹೇಳಬಹುದು, ಉಪ್ಪು ಹಾಕಿ ಇಲ್ಲಾಂದ್ರೆ ಸಕ್ಕರೆ ಹಾಕಿ ಅದನ್ನ ಸ್ಟೋರ್ ಮಾಡಂತದ್ದು ನಾವು ಕೆಲವೊಂದು ಪದಾರ್ಥಗಳನ್ನ ನೋಡಿದೀವಿ. ಇದರಿಂದ ಯಾವ ರೀತಿ ಅದನ್ನ ನಾವು ಶೇಖರಿಸಿಡಬಹುದಾಗಿತ್ತು, ಈಗ ಹೊಸದಾಗಿ ಅದನ್ನ ಯಾವ ರೀತಿ ಮಾಡ್ತಾರೆ? ಉಪ್ಪು ಮತ್ತು ಸಕ್ಕರೆ ಅನ್ನೋದು ಅದ್ರಲ್ಲಿ ಏನಿರುತ್ತೆ, ಅದು ಒಂದು ನಾವು ಅನ್ಕೊಂಡಿರೋ ಪ್ರಕಾರ ಅದೊಂಥರ ಕೆಮಿಕಲ್. ಆ ಒಂದು ವಾತಾವರಣದಲ್ಲಿ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳು ಏನಿದೆ ಮತ್ತೆ ಈ ನಮ್ಮ ಆಹಾರನ ಕೆಡಿಸುವಂತಹ ಏನು ಜೀವಿಗಳಿದಾವೆ ಅದ್ರಲ್ಲಿ ಆ ಒಂದು ನೇಚರ್ ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉಪ್ಪು ಅನ್ನೋದು ಗೊತ್ತಿದೆ ಎಲ್ರಿಗೂ, ಅದೊಂದು ಮೆಡಿಸನ್ ತರ ನಮ್ಗೆ. ಆ ತರ ಒಂದು ವಾತಾವರಣದಲ್ಲಿ ಈ ಜೀವಿಗಳು ಬೆಳೆಯೋದಕ್ಕೆ ಸಾಧ್ಯವಾಗದಿಲ್ಲ ಇರೋದ್ರಿಂದ ನಾವು ನಮ್ಮ ಆಹಾರ ಅದರಲ್ಲಿ ಶೇಖರಣೆ ಮಾಡೋದ್ರಿಂದ ಆ ಒಂದು ಪದಾರ್ಥದಲ್ಲಿ ಜೀವಿಗಳು ಬೆಳೆಯೋದಿಲ್ಲ. ಆ ರೀತಿ ಮಾಡೋದ್ರಿಂದ ನಮ್ಮ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿಟ್ಕೋಬಹುದು. ಅದೇ ತರ ಇವಾಗ ಬೇರೆ ಒಂದು ಕೆಮಿಕಲ್ ಸಹಿತ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ನಮ್ಮ ಪೂರ್ವಿಕರು ಉಪ್ಪು ಮತ್ತು ಸಕ್ಕರೆ ಎಲ್ಲ ಯೂಸ್ ಮಾಡ್ತಾ ಇದ್ರು, ಇವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಇದೇ ತರ ತುಂಬಾ ಕೆಮಿಕಲ್ಸ್ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ಜೀವಿಗಳು ಬೆಳೆಯಕ್ ಆಗ್ದಲೇ ಇರೋಷ್ಟು ಕ್ಷಾರ ಅಂದ್ರೆ ಪಿ ಎಚ್ ಲೆವೆಲ್ ಅಂತ ಹೇಳ್ತೀವಿ, ಅದು ಇನ್ಕ್ರೀಸ್ ಮಾಡುತ್ತೆ. ಆದ್ರೆ ನಮ್ಮ ಆಹಾರ ಪದಾರ್ಥಗಳಿಗೆ ಅದು ಏನು ಕೆಡಕು ಮಾಡಲ್ಲ, ಬಟ್ ಅದರಲ್ಲಿರುವಂತಹ ಜೀವಿಗಳಿಗೆ ಏನಿದೆ ಅದಕ್ಕೆ ಅದರದ್ದು ಪಿ ಎಚ್ ಲೆವೆಲ್ ಜಾಸ್ತಿ ಮಾಡೋದ್ರಿಂದ ಅದೇ ರೀತಿ ಜೀವಿಗಳು ಬೆಳವಣಿಗೆ ಆಗುವುದಿಲ್ಲ. ಇದರಿಂದ ನಮ್ಮ ಆಹಾರ ಪದಾರ್ಥ ನಾವು ತುಂಬಾ ದಿನದವರೆಗೂ ಇಡಬಹುದು. ಅದೇ ಅದರಲ್ಲಿರುವಂತಹ ಜೀವಕೋಶಗಳು ಮತ್ತೆ ಪೋಷಕಾಂಶಗಳನ್ನ ಸಹಿತ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಬಹುದು. ಈಗ ನಾವು ಕೆಲವೊಂದು ಈಗ ಉಪ್ಪಿನಕಾಯಿ ಮಾಡ್ತಾರೆ, ಆಮೇಲೆ ಚಟ್ನಿಗಳು ಮಾಡ್ತಿರ್ತಾರೆ, ಕೆಲವೊಂದು ಬೇರೆ ಬೇರೆ ಚಟ್ನಿಗಳು ಮಾಡ್ತಾರೆ, ಅದನ್ನ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಗಟ್ಟಲೆ ಡಬ್ಬಿಗಳಲ್ಲಿ ಅಥವಾ ಶೀಶೆಗಳಲ್ಲಿ ತುಂಬಿಡ್ತಾರೆ. ಆ ತರ ತುಂಬಿಡೋದ್ರಿಂದ ಒಳಗ ಅದೇನು ಹಾಳಾಗಲಿಕ್ಕೆ? ನಾವು ಶೀಶೆಗಳು ಮತ್ತು ಡಬ್ಬಿಗಳಲ್ಲಿ ನಾವು ಶೇಖರಣೆ ಏನ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಶೀಶೆಗಳನ್ನ ನಾವು ಸ್ಟೆರಿಲೈಸ್ ಮಾಡ್ತೀವಿ. ಈಗ ಒಂದು ಟೆಂಪರೇಚರ್ ಇರುತ್ತೆ, ಒಂದೊಂದು ಫುಡ್ ಗೆ ಒಂದೊಂದ್ ತರ ಟೆಂಪರೇಚರ್ ಇರುತ್ತೆ. ಲೈಕ್ ಇವಾಗ ಎಕ್ಸಾಂಪಲ್ ಆಫ್ ಮಿಲ್ಕ್ ಅಂತ ತಗೊಂಡ್ರೆ ಅದನ್ನ ನಾವು 100 ಡಿಗ್ರಿ ವರೆಗೂ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ಮತ್ತೆ ನಾವು ಏನ್ ಇಡ್ತೀವಿ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ ಆಗ್ಲಿ ಅಥವಾ ಏನ್ ಡಬ್ಬಿ ಏನು ಅದನ್ನು ನಾವು ಸ್ಟೆರಿಲೈಸ್ ಮಾಡ್ತೀವಿ. ಅಂದ್ರೆ ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳಾಗ್ಲಿ ಈ ತರ ವೈರಸ್ ಬ್ಯಾಕ್ಟೀರಿಯಾ ಏನು ಇಲ್ದಲೇ ಇರೋ ತರ ಪೂರ್ತಿ ಸ್ಟೆರಿಲೈಸ್ ಮಾಡಿ ಮತ್ತೆ ನಮ್ಮ ಆಹಾರನು ಸಹಿತ ಬಾಯ್ಲ್ ಮಾಡಿರೋದ್ರಿಂದ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿರುತ್ತೆ. ಇವಾಗ ಈ ಡಬ್ಬಿಲೂ ಸೂಕ್ಷ್ಮಾಣು ಜೀವಿಗಳಿರಲ್ಲ, ನಮ್ಮ ಪದಾರ್ಥಗಳು ಸಹಿತ ಸೂಕ್ಷ್ಮಾಣು ಜೀವಿಗಳು ಇರಲ್ಲ. ಈ ರೀತಿ ಅದನ್ನ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿದ ನಂತರ ಕೂಡ ಅದನ್ನ ಮೇಲೆ ಸೀಲಿಂಗ್ ಮಾಡ್ತೀವಿ. ಮೇಲೆ ಅದು ಇಟ್ಟ ನಂತರ ಸಹಿತ ಮೇಲೆ ಮತ್ತೆ ಪ್ಯಾಕಿಂಗ್ ಏನು ಓಪನ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅದರೊಳಗಡೆ ಯಾವುದು ಎಂಟ್ರಿ ಆಗಬಾರದು ಅನ್ನೋ ತರ ಮತ್ತೆ ಅದನ್ನ ಸೀಲಿಂಗ್ ಮಾಡ್ತೀವಿ, ಡಬಲ್ ಸೀಲಿಂಗ್ ಮಾಡ್ತೀವಿ. ಇದರಿಂದ ನಮ್ಮ ಒಳಗಡೆನು ಯಾವ ಕ್ರಿಮಿಕೀಟಗಳು ಉತ್ಪತ್ತಿ ಆಗೋದಿಲ್ಲ ಮತ್ತೆ ಹೊರಗಡೆಯಿಂದನೂ ಬರೋದಿಲ್ಲ. ಇದರಿಂದ ಕೂಡ ನಾವು ನಮ್ಮ ಆಹಾರ ಪದಾರ್ಥಗಳನ್ನ 3 ತಿಂಗಳಿಂದ 6 ತಿಂಗಳವರೆಗೂ ಶೇಖರಣೆ ಮಾಡಬಹುದು. ಈಗ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ಗಳು ಡಬ್ಬಿಲೇ ಬರ್ತಾ ಇರೋದು ಮತ್ತೆ ಪ್ಯಾಕೇಜಿಂಗ್ ಅಲ್ಲೇ ಬರ್ತಾ ಇರೋದು. ಈ ರೀತಿ ನಮ್ಮ ಪದಾರ್ಥಗಳನ್ನ ನಾವು ಡಬ್ಬಿ ಮತ್ತು ಶೀಶಾಗಳಲ್ಲಿ ಸಂರಕ್ಷಣೆ ಮಾಡ್ಕೋಬಹುದು. ಇನ್ನೂ ಒಂದು ಮಾಡ್ತಿದ್ರ ಹಿಂದಿನ ಕಾಲದಲ್ಲಿ ಈ ಘನೀಕರಣ ಮಾಡೋದಂದ್ರೆ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಇಡೋದು. ನೀವೇನ್ ಹೇಳಿದ್ರಲ್ಲ ಆಗ್ಲೇ ಫ್ರಿಜ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತಂತ, ಕೆಲವು ಆಹಾರಗಳನ್ನ ಆ ರೀತಿ ಮಾಡ್ತಿದ್ರು ಅದರಿಂದ ಯಾವ ರೀತಿ ಘನೀಕರಣ ಅಂತಂದ್ರೆ ಇವಾಗ ಏನಾಗುತ್ತೆ ನಮ್ಮ ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ ಮತ್ತೆ ಇವಾಗ ಹಣ್ಣು ತರಕಾರಿಗಳಲ್ಲಿ ಎನ್ಝೈಮ್ಸ್ ಇರುತ್ತೆ. ಅದ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಅಥವಾ ರೂಮ್ ಟೆಂಪರೇಚರ್ ಅಲ್ಲಿ ಇಡೋದ್ರಿಂದ ಅದರ ಕ್ರಿಯೆ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಇವಾಗ ಹಣ್ಣು ಕಾಯಿ ಯಾವ್ದೇ ಆಗ್ಲಿ ನಾವು ಟೊಮೆಟೊ ತಗೊಂಡ್ಬರೋದಾದ್ರೆ ಕಾಯಿ ತಗೊಂಡ್ಬರ್ತೀವಿ, ಹಣ್ಣು ತಗೊಂಡ್ಬರಲ್ಲ. ಯಾಕೆ ಅಂದ್ರೆ ಹಣ್ಣಾಗ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಅಂತ. ನಾವು ಕಾಯಿನ ಇವಾಗ ಕಾಯಿ ರೀತಿನೇ ಇಟ್ಕೊಂಡೋದ್ರೆ ಹಣ್ಣಾಗೋದನ್ನ ತಡೆಗಟ್ಬೋದು. ಆತರ ನಾವು ಇವಾಗ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಹಣ್ಣಾಗುವಿಕೆನ ತಡಿಬಹುದು. ಹಣ್ಣಾಗುವಿಕೆನ ತಡೆಯೋದು ಇನ್ನೊಂದು ಹಿಂದಿನ ಒಂದು ಉದ್ದೇಶ ಏನಂದ್ರೆ ಹಣ್ಣಾದ್ರೆ ಬೇಗ ಹಾಳಾಗುತ್ತೆ, ಅದನ್ನ ನಾವು ಕಡಿಮೆ ಮಾಡ್ತಾ ಇದೀವಿ. ಇವಾಗ ಸೂಕ್ಷ್ಮಾಣು ಜೀವಿಗಳು ಅನ್ನೋದ್ರು ಅಷ್ಟೇ, ಈಗ ನಮ್ಮ ಇರೋ ಪದಾರ್ಥಗಳಲ್ಲಿ ಸಂರಕ್ಷಣೆ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ತಗೊಂಡ್ಬಂದಿರ್ತೀವಿ ಅದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋದ್ರಿಂದ ಅದು ಕ್ರಿಯೆಗೆ ಅದು ಅಡ್ಡಿಪಡಿಸುತ್ತೆ, ಆ ಕೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಅದು ಬೆಳೆಯಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೂಡ ನಾವು ನಮ್ಮ ಆಹಾರ ಸಂರಕ್ಷಣೆ ಘನೀಕರಣವಿಕಸೆಯಿಂದ ನಾವು ತಡೆಯಬಹುದು. ಈಗ ನಾವು ಏನು ಹೊಸ ಕೆಲವೊಂದು ಮೆಥಡ್ಸ್ ಎಲ್ಲ ಈಗ ಇದಾವ ಚಾಲ್ತಿಯಲ್ಲಿ ಇದಾವಲ್ಲ, ಅಂದ್ರೆ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಥವಾ ಇನ್ನ ನೀವೇನ್ ಹೇಳಿದ್ರಲ್ಲ ವಿದ್ಯುತ್ ತರಂಗಗಳಿಂದ ಅಂದ್ರೆ ಎಲೆಕ್ಟ್ರಿಕ್ ಮೆಥಡ್ ಇಂದ ಹೌದು ಈ ತೀವ್ರ ಒತ್ತಡದ ಮೂಲಕ ಅಂದ್ರೆ ಹೈ ಪ್ರೆಷರ್ ಮಾಡುವಂತದ್ದು, ಇದರಿಂದ ಯಾವ ರೀತಿ ನಾವು ಈ ಆಹಾರವನ್ನ ಸಂಸ್ಕರಣೆ ಮಾಡಬಹುದು ವಿವರವಾಗಿ ಹೇಳಿ ಒಂದೊಂದನ್ನು. ಓಕೆ, ಈಗ ನಾವು ಮೊದಲನೇದಾಗಿ ವಿಕಿರಣ ಕ್ರಿಯೆಗೆ ಒಳಪಡಿಸುವಿಕೆ ಅಂತಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಇರ್ರೇಡಿಯೇಷನ್ ಅಂತ ಹೇಳ್ತೀವಿ. ಈ ಇರ್ರೇಡಿಯೇಷನ್ ಪ್ರೊಸೆಸ್ ಹೆಂಗೆ ಅಂದ್ರೆ ತುಂಬಾ ಆಹಾರ ಸೇವ್ ಮಾಡೋ ಒಂದು ಸಂದರ್ಭದಲ್ಲಿ ಈ ತರ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಏನಂತಂದ್ರೆ ಗಾಮಾ ಕಿರಣಗಳು ಅಥವಾ ಕ್ಷ ಕಿರಣಗಳು ಎಕ್ಸ್ರೇ ಅಂತ ಏನ್ ಹೇಳ್ತೀವಿ, ಮತ್ತೆ ಈ ಗಾಮಾ ರೇಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಯೂಸ್ ಮಾಡಿಕೊಂಡು ಈ ಸಂರಕ್ಷಣೆಯನ್ನ ನಾವು ಮಾಡ್ತೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ರೇಸ್ ನ ತುಂಬಾ ಅಂದ್ರೆ ಹುಷಾರಾಗಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಇದೆಲ್ಲ ಬೇರೆ ಮನುಷ್ಯರ ಮೇಲೆ ಬಿದ್ರೆ ಎಫೆಕ್ಟ್ ಆಗುತ್ತೆ ಅಂತ. ಈ ರೇಡಿಯೇಷನ್ಗೂ ಕೂಡ ಇಂತಿಷ್ಟು ತರಂಗಗಳು ಅಂತ ಇರುತ್ತೆ, ಇಷ್ಟು ತರಂಗಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಅದರಿಂದ ಜಾಸ್ತಿ ಅದು ಬೇರೆ ತರ ಉಪಯೋಗ ಇರುತ್ತೆ, ಅದೇ ಆಹಾರಗಳಿಗೋಸ್ಕರ ಅಂತಾನೆ ಇಷ್ಟೊಂದು ರೇಡಿಯೇಷನ್ ಅಂತ ಇರುತ್ತೆ. ಅಷ್ಟು ರೇಡಿಯೇಷನ್ ಅಲ್ಲಿ ನಾವು ಇದನ್ನ ಆಹಾರ ಸಂರಕ್ಷಣೆಗೋಸ್ಕರ ಯೂಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ತರ ರೇಡಿಯೇಷನ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಆಹಾರದ ಮೇಲೆ ಆಯಿಸೋದ್ರಿಂದ ಈ ಜೀವಿಗಳಲ್ಲಿ ಏನಿರುತ್ತೆ, ಒಂದು ಸೂಕ್ಷ್ಮ ಜೀವಿಗಳಿರುತ್ತಲ್ಲ ಅದು ಸತ್ತೋಗುತ್ತೆ, ಮತ್ತೆ ಅದರಲ್ಲಿ ಕ್ರಿಮಿ ಕೀಟಗಳಾಗ್ಲಿ ಮಾರಣಾಂತಿಕ ಕೀಟಗಳು ಇರ್ತಾವಲ್ಲ ಅವೆಲ್ಲ ಸತ್ತೋಗುತ್ತೆ. ಸತ್ತೋಗೋದ್ರಿಂದ ನಮ್ಮ ಆಹಾರದಲ್ಲಿ ನಾವು ಏನು ಒಂದು ಸೇಫ್ಟಿನ ಇನ್ಕ್ರೀಸ್ ಮಾಡ್ಕೊಬಹುದು. ಮತ್ತೆ ಇವಾಗ ಆಹಾರ ಪದಾರ್ಥಗಳಲ್ಲಿ ಏನು ಒಂದು ಎನ್ಝೈಮ್ಸ್ ಆಗ್ಲಿ ಅದರಲ್ಲಿ ಬೂಸ್ಟ್ ಅಂತ ಏನ್ ಬೆಳೆಯುತ್ತೆ ಅದೆಲ್ಲದನ್ನು ಕಡಿಮೆ ಮಾಡಬಹುದು ರೇಡಿಯೇಷನ್ ಇದರಿಂದ. ಈ ರೀತಿ ನಾವು ವಿಕಿರಣ ಕ್ರಿಯೆಯಿಂದ ನಮ್ಮ ಆಹಾರನ ಸಂರಕ್ಷಣೆ ಮಾಡಬಹುದು. ಇನ್ನೊಂದು ಏನು ಅಂದ್ರೆ ವಿದ್ಯುತ್ ಕ್ಷೇತ್ರದ ತರಂಗಗಳಿಂದ ಸಂರಕ್ಷಣೆ ಅಂದ್ರೆ ಪಲ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಶಕ್ತಿಶಾಲಿಯಾದ ವಿದ್ಯುತ್ ಕ್ಷೇತ್ರವನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಅಲ್ಲ ಆ ತರಂಗಗಳಲ್ಲಿ ಏನಾಗುತ್ತೆ, ಆ ತರಂಗಗಳ ಮಧ್ಯೆ ನಮ್ಮ ಫುಡ್ ನ ಇಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವಕೋಶಗಳಲ್ಲಿ ಅಂದ್ರೆ ಕ್ರಿಮಿ ಕೀಟಗಳಲ್ಲಿರೋದು ಒಂದು ಜೀವಕೋಶಗಳೇನಿರುತ್ತೆ ಅದು ಹೊಡೆದೋಗುತ್ತೆ. ಅದರಿಂದ ಅದು ಹೊಡೆದೋಗೋದ್ರಿಂದ ಸತ್ತೋಗುತ್ತೆ. ಸತ್ತೋಗೋದ್ರಿಂದ ನಮ್ಮ ಆಹಾರದ ಒಂದು ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಅದೇ ರೀತಿ ನಮ್ಮ ಈ ಫುಡ್ ಅಲ್ಲಿರೋ ನಮ್ಮ ಫುಡ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಇರೋ ಎನ್ಝೈಮ್ಸ್ ನ ಕೂಡ ಅದು ಇನ್ಕ್ರೀಸ್ ಆಗ್ದಲೇ ಇರೋ ತರ, ಅದು ಅಂದ್ರೆ ಮುಂದೆ ಜಾಸ್ತಿ ಏನ್ ಹೇಳ್ತೀವಿ ಇನ್ಕ್ರೀಸ್ ಆಗ್ದಲೇ ಇರೋ ತರ, ನಮ್ದು ಒಂದು ಎನ್ಝೈಮ್ ನ ಇನ್ಕ್ರೀಸ್ ಆಗ್ದಲೇ ಇರೋ ತರ ಅದನ್ನ ಹಂಗೆ ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಅದರ ಸಂರಕ್ಷಣೆ ದಿನಗಳು ಹೆಚ್ಚುತ್ತಾ ಹೋಗ್ತಾ ಹೋಗುತ್ತೆ. ಆ ರೀತಿ ಒಂದಿದೆ. ಇನ್ನೊಂದು ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಅಂತಂದ್ರೆ ನಮ್ಮ ಆಮ್ಲಜನಕವನ್ನ ಕಡಿಮೆ ಮಾಡ್ತೀವಿ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಇನ್ಕ್ರೀಸ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಆಮ್ಲಜನಕ ಸಿಕ್ಕರೆ ನಮ್ಮ ಆಹಾರ ಪದಾರ್ಥಗಳು ಕೆಡೋ ದಿನಗಳು ಕಡಿಮೆ ಆಗ್ಬೋದು. ಅಂದ್ರೆ ಏನಾಗುತ್ತೆ, ಬಹಳ ದಿನಗಳವರೆಗೆ ಅದನ್ನ ಸ್ಟೋರ್ ಮಾಡಿಡಬಹುದು. ಇಂಗಾಲದ ಡೈಆಕ್ಸೈಡ್ ಇರೋದ್ರಿಂದ ನಮ್ಮ ಅದಕ್ಕೆ ಇಥಿಲಿನ್ ಅನ್ನೋ ಒಂದು ಎನ್ಝೈಮ್ ಇದೆ ಫುಡ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ. ಆ ಇಥಿಲಿನ್ ಅನ್ನೋ ಒಂದು ಕಂಟೆಂಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬೇಗ ಹಾಳಾಗ್ತಾ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಏನು ಮಾಡಿಫೈಡ್ ಅಟ್ಮಾಸ್ಫಿಯರ್ ಪ್ಯಾಕೇಜಿಂಗ್ ಸುಧಾರಿತ ವಾತಾವರಣ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಾವು ಆಮ್ಲಜನಕವನ್ನ ಕಡಿಮೆ ಮಾಡ್ತಿದ್ವಿ ಮತ್ತು ಇಂಗಾಲ ಡೈಆಕ್ಸೈಡ್ ನ ಇನ್ಕ್ರೀಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಬೇಕಾಗಿರೋ ಒಂದು ಇಥಿಲಿನ್ ಅನ್ನೋ ಒಂದು ಎನ್ಝೈಮ್ ಇನ್ಕ್ರೀಸ್ ಆಗೋದಿಲ್ಲ. ಈ ಇನ್ಕ್ರೀಸ್ ಆಗ್ದಲೇ ಇರೋದ್ರಿಂದ ಅದನ್ನ ನಾವು ತುಂಬಾ ದಿನದವರೆಗೂ ಸಹಿತ ಸಂರಕ್ಷಣೆ ಮಾಡ್ಕೊಬಹುದು. ಒಂದು 3 ತಿಂಗಳಿಂದ 6 ತಿಂಗಳವರೆಗೂ ನಾವು ನಮ್ಮ ಒಂದು ಫುಡ್ ನ ಸಂರಕ್ಷಣೆ ಮಾಡಬಹುದು. ಇನ್ನೊಂದು ಹೆಚ್ಚು ತೀವ್ರ ಒತ್ತಡದ ಮೂಲಕ ಆಹಾರ ಸಂರಕ್ಷಣೆ ಅಂತ ಅಂದ್ರೆ ಹೈ ಪ್ರೆಷರ್ ಪ್ರೊಸೆಸಿಂಗ್ ಅಂತ. ಈ ಹೈ ಪ್ರೆಷರ್ ಪ್ರೊಸೆಸಿಂಗ್ ಏನು ಅಂತಂದ್ರೆ ಒಂದ್ ನಮ್ಮ ಆಹಾರ ಪದಾರ್ಥಗಳು ಏನಿದೆ ಅದನ್ನ ಎಲ್ಲಾ ಕಡೆಯಿಂದ ಅದಕ್ಕೊಂದು ಪ್ರೆಷರ್ ಕೊಡ್ತೀವಿ ದ್ರವದ ಮೂಲಕ. ಒಂದು ದ್ರವದಲ್ಲಿ ನಮ್ಮ ಒಂದು ಫುಡ್ ಏನಿದೆ ಅದನ್ನ ಇಟ್ಬಿಟ್ಟು ಎಲ್ಲಾ ಕಡೆಯಿಂದ ಅದಕ್ಕೊಂದು ಪ್ರೆಷರ್ ನ ಕ್ರಿಯೇಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರೋ ಕ್ರಿಮಿ ಕೀಟಗಳು ಮತ್ತೆ ಏನ್ ರೋಗ ಬ್ಯಾಕ್ಟೀರಿಯಾ ವೈರಸ್ಗಳು ಅಲ್ಲಿ ಬರ್ಸ್ಟ್ ಆಗ್ತವೆ, ಅಂದ್ರೆ ಸತ್ತೋಗ್ತಾವ ಆ ಪ್ರೆಷರ್ಗೆ ಸತ್ತೋಗ್ತವೆ. ಅದೇ ಈ ತರ ವೈರಸ್ ಬ್ಯಾಕ್ಟೀರಿಯಾಗಳು ಸತ್ತೋದ್ರೆ ನಮ್ಮ ಆಹಾರದ ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಾವು ನಮ್ಮ ಆಹಾರ ಸಂರಕ್ಷಣೆಯನ್ನ ಮಾಡ್ಕೊಬಹುದು. ಇನ್ನೊಂದು ಬಹಳ ಮುಖ್ಯವಾದ ಅಂದ್ರೆ ನಾವು ಬಹಳಷ್ಟು ಈಗ ಚಾಲ್ತಿಯಲ್ಲಿರೋದಂದ್ರೆ ಪ್ಯಾಕೇಜಿಂಗ್ ನಿರ್ವಾತ ಪ್ಯಾಕಿಂಗ್ ಅಂತ ನೀವೇನ ವ್ಯಾಕ್ಯೂಮ್ ಅದ್ರಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಈಗ ನೀವು ಪ್ರತಿನಿತ್ಯ ನೋಡ್ತಿರ್ಬೋದು ಅಂಗಡಿಗಳಲ್ಲೇ ಪ್ಯಾಕಿಂಗ್ ಸಿಸ್ಟಮ್ ನಲ್ಲಿ ಬಹಳಷ್ಟು ಮಾರಾಟ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ನೀವು ಹಾಲು ತರಬೇಕಂದ್ರೆ ಪ್ಯಾಕಿಂಗ್ ಸಿಸ್ಟಮ್ ನಲ್ಲಿ ಹಾಲು ಬಂದಿರ್ತದೆ, ತುಪ್ಪ ಬರ್ತದೆ, ಮೊಸರು ಇರ್ತದೆ, ಪ್ರತಿಯೊಂದು ಇದರಲ್ಲೇ ಇದೆ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳಿದ್ರಲ್ಲ ಅದರಿಂದ ಹಾಳಾಗಲ್ವ, ಅಲ್ವಾ, ಅದರಿಂದ ಯಾವ ರೀತಿ ಕಾಪಾಡುತ್ತದೆ ಅಂತ ಅಂದ್ರೆ, ಇವಾಗ ನಾವು ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಅಂತಂದ್ರೆ ಅದರಲ್ಲಿರೋ ಒಂದು ಆಮ್ಲಜನಕನ ತೆಗಿತೀವಿ, ಮತ್ತೆ ನಮ್ಮ ಫುಡ್ ನ ನಾವು ಸ್ಟೆರಿಲೈಸ್ ಮಾಡ್ಬಿಟ್ಟು ಆ ಪ್ಯಾಕೇಜಿಂಗ್ ಅಲ್ಲಿ ಹಾಕ್ತೀವಿ. ನಾವು ಯಾವಾಗ ಆಮ್ಲಜನಕನ ಫುಡ್ ಅಲ್ಲಿ ಕಡಿಮೆ ಮಾಡ್ತೀವಿ ಅದರಲ್ಲಿ ಅದಕ್ಕೆ ಫುಡ್ ಈಗ ಅದು ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಇವಾಗ ನಮ್ಮ ಹಣ್ಣು ತರಕಾರಿಗಳು ರೆಸ್ಪಿರೇಷನ್ ಅಂದ್ರೆ ಅದು ಉಸಿರಾಟ ಮಾಡುತ್ತೆ, ಅದಕ್ಕೆ ಆಮ್ಲಜನಕ ಬೇಕು. ಎಷ್ಟು ಉಸಿರಾಟ ಮಾಡುತ್ತೆ ಅಷ್ಟು ಬೇಗ ಹಾಳಾಗುತ್ತೆ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಆಮ್ಲಜನಕನೇ ಕೊಡಲ್ಲ, ಅದಕ್ಕೆ ಇಂಗಾಲದ ಡೈಆಕ್ಸೈಡ್ ಕೊಡ್ತೀವಿ. ಇಂಗಾಲದ ಡೈಆಕ್ಸೈಡ್ ಕೊಟ್ಟಾಗ ಅದಕ್ಕೆ ಉಸಿರಾಡಕ್ ಆಗಲ್ಲ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರದ್ದು ಒಂದು ಕ್ರಿಯೆ ಏನಿರುತ್ತೆ, ಆ ಉಸಿರಾಟ ಕ್ರಿಯೆನ ನಾವು ಕಡಿಮೆ ಮಾಡೋದ್ರಿಂದ ಆಹಾರ ಕೆಡೋದನ್ನ ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ಪ್ಯಾಕೇಜಿಂಗ್ ಮಾಡೋದು ಮಾಡೋದಕ್ಕಿಂತ ಮುಂಚೆ ಆ ಪ್ಯಾಕೇಜಿಂಗ್ ಮೆಟೀರಿಯಲ್ ನ ನಾವು ಸ್ಟೆರಿಲೈಸ್ ಮಾಡಿರ್ತೀವಿ. ಅವಾಗ ಅದ್ರಲ್ಲಿ ಇನ್ನ ಯಾವ ಸ್ಟೆರಿಲೈಸ್ ಮಾಡಿರೋ ಒಂದು ಏನ್ ಕಂಟೈನರ್ ಇರುತ್ತೆ ಅದರಲ್ಲಿ ನಮ್ಮ ಆಹಾರನ ಸೇಫ್ಟಿನ ಇನ್ಕ್ರೀಸ್ ಮಾಡಬಹುದು. ಮತ್ತೆ ಈ ತರ ನಮಗೆ ರೋಗ ಉಂಟು ಮಾಡುವಂತಹ ಜೀವಿಗಳು ಬೆಳವಣಿಗೆನು ಸಹಿತ ಇರೋದಿಲ್ಲ. ಇದರಿಂದ ನಮ್ಮ ಪ್ಯಾಕೇಜಿಂಗ್ ಈ ರೀತಿ ಪ್ಯಾಕೇಜಿಂಗ್ ಮಾಡೋದ್ರಿಂದ ಆಹಾರ ಸಂರಕ್ಷಣೆ ಕೂಡ ಮಾಡಬಹುದು, ಮತ್ತೆ ನಮ್ಮ ಸೇಫ್ಟಿನೂ ಕೂಡ ಇನ್ಕ್ರೀಸ್ ಮಾಡ್ಕೊಬಹುದು. ಈಗ ನಾವು ಆಹಾರ ಸಂಸ್ಕರಣೆ ಮಾಡ್ಲಿಕ್ಕೆ ಸಾಕಷ್ಟು ನೀವು ವಿಧಾನಗಳನ್ನು ಹೇಳಿದ್ರೆ, ಬೇರೆ ಬೇರೆ ವಿಧಾನಗಳಿದಾವೆ, ಅದರಲ್ಲಿ ಈಗ ಮಾಡರ್ನ್ ಟೆಕ್ನಾಲಜೀಸ್ ಎಲ್ಲ ಬಂದಿದೆ. ಎಂತ ಆಹಾರನೂ ನಾವು ಯಾವ ರೀತಿ ಬೇಕಾದ್ರೂ ಸ್ಟೋರ್ ಮಾಡಿಡಬಹುದು, ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿಡಬಹುದು. ನೀವು ಹೇಳ್ದಂಗ ಮೊದಲೆಲ್ಲ ಅದೇ ಒಡೆಗಳಲ್ಲಿ ಇಟ್ಟಿರ್ತಿದ್ರು, ಇಲ್ಲ ಚೀಲಗಳಲ್ಲಿ ತುಂಬಿರ್ತಿದ್ರು, ಇಲ್ಲಾಂದ್ರೆ ಹಾಗೇ ಬಂದಿರ್ತಿತ್ತು ಹಳ್ಳಿಗಳಲ್ಲಿ ಮನೆ ಮುಂದೆ ಭೂಮಿಯಲ್ಲಿ ತೆಗೆದು ಅಲ್ಲೆಲ್ಲ ಸುಮಾರು ಒಂದು 20 ಚೀಲ 30 ಚೀಲ ಗಟ್ಟಲೆ ಸ್ಟೋರ್ ಮಾಡಿರ್ತಿದ್ರು. ಕೆಲವೊಂದು ಸಮಯದಲ್ಲಿ ಮಳೆ ಬಂದಾಗ ಅಲ್ಲೆಲ್ಲ ನೀರು ಹೋಗೋದು ಅದೆಲ್ಲ ಹಾಳಾಗೋದು, ಬೂಜು ಬಂದಿರೋದು ಇತ್ತದೆಲ್ಲ ನೋಡಿದ್ವಿ. ಮತ್ತೆ ಇಲ್ಲಿ ಹೆಗ್ಗಣಗಳಿಂದ ಆಹಾರನ ಹಾಳಾಗೋದೆಲ್ಲ ಆಗಿದ್ದೇವೆ. ಅಂದ್ರೆ ಹೊಸ ಹೊಸ ಒಂದು ಮೆಥಡ್ಗಳು ಬಂದಿರೋದ್ರಿಂದ ಆಹಾರ ಒಂದು ಸಂಸ್ಕರಣೆ ಬಹಳ ಸುಲಭ ಆಗಿದೆ, ಅಂದ್ರೆ ಬಹಳ ಸೇಫ್ ಆಗಿದೆ ಅಂತ ಹೇಳಬಹುದು. ಹೌದು, ಈ ರೀತಿ ಸಂಸ್ಕರಣೆ ಮಾಡೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತವೆ ಅದ್ರ ಬಗ್ಗೆ? ಇವಾಗ ಆಹಾರ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಇವಾಗ ಫ್ಲಡ್ ಆಗ್ತಾ ಇದೆ, ಈ ಕರೋನಾ ಬಂದಿದೆ, ರೈತರಿಗೆ ಆಗ್ಲಿ ಜನಗಳಿಗಾಗ್ಲಿ ಹೊರಗಡೆ ಹೋಗಿ ಬೆಳಿಲಿಕ್ಕೂ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ, ಮಾರಾಟ ಮಾಡಕ್ಕೂ ಆಗ್ತಿಲ್ಲ, ಈ ರೀತಿ ಕ್ಲೋಸ್ ಆಗ್ಬಿಡುತ್ತೆ ಅಟ್ ಎ ಟೈಮ್. ಈ ರೀತಿ ನಾವು ಈ ತರ ಮಾಡರ್ನ್ ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ನಮ್ಮ ಆಹಾರ ಸಂರಕ್ಷಣೆ ಮಾಡಿಟ್ಕೊಳ್ಳೋದ್ರಿಂದ ಇಂತ ಒಂದು ನಮ್ಮ ತುರ್ತು ಪರಿಸ್ಥಿತಿಗಳಲ್ಲಿ ಈ ಆಹಾರ ಸಂರಕ್ಷಣೆ ಮಾಡಿಟ್ಕೊಂಡಿರೋ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ತರ ಮೆಥಡ್ ನ, ಈ ಮಾಡರ್ನೈಸರ್ ಮೆಥಡ್ ನ ಯೂಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನಾವು ಆಹಾರ ಸಂರಕ್ಷಣೆ ಮಾಡಿಕೊಂಡು ಈ ತರ ಒಂದು ಏನ್ ಕೆಟ್ಟ ಪರಿಸ್ಥಿತಿ ಬಂದಿದೆ ನಮ್ಗೆ ಈ ಕರೋನಾ ಇಂದ, ಈ ರೀತಿ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಮತ್ತೆ ನಮ್ಮ ರೈತರು ಕೂಡ ಈ ತರ ಮೆಥಡ್ ನ ಯೂಸ್ ಮಾಡಿಕೊಂಡು ಆಹಾರ ಸಂರಕ್ಷಣೆ ಮಾಡಿಟ್ಕೊಳ್ಳೋದ್ರಿಂದ ಅವರ ಒಂದು ಏನ್ ಬೆಳೆ ಬೆಳೆದಿರ್ತಾರೆ ತುಂಬಾ ಕಷ್ಟಪಟ್ಟು ಅವರ ಒಂದು ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಬೆಳೆಯೋದ್ರಿಂದ ಅಷ್ಟೇ ಅಲ್ಲ, ಆಹಾರ ಸಂರಕ್ಷಣೆ ಮಾಡ್ಕೊಳ್ಳೋದು ಸಹಿತ ರೈತನ ಒಂದು, ಅಂದ್ರೆ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಕೆಲವೊಂದು ರೇಟ್ ಇರೋದಿಲ್ಲ ಅಂತ ಟೈಮ್ನಲ್ಲಿ ಇವನ್ನ ಸರಿಯಾಗಿ ಸಂರಕ್ಷಣೆ ಮಾಡಿಕೊಂಡು ಸ್ಟಾಕ್ ಮಾಡಿಟ್ಕೊಂಡು ಬೆಲೆ ಸಿಕ್ಕಾಗ ಅವನು ಮಾರಾಟ ಮಾಡಿದ್ರೆ ಅವನಿಗೆ ಲಾಭ ಸಿಗುತ್ತೆ. ಹೌದು, ರೈತರಿಗೆ ಈ ರೀತಿ ಈರುಳ್ಳಿ ಇರ್ಬೋದು, ಇಲ್ಲ ಮೆಕ್ಕೆಜೋಳ ಬರ್ಬೋದು, ಇಲ್ಲ ಶೇಂಗಾ ಬೆಳಿತಾರ, ಬೇರೆ ಯಾವುದೇ ಒಂದು ಆಹಾರ ಧಾನ್ಯಗಳನ್ನು ಬೆಳಿತಿರ್ತಾರ. ಆದ್ರೆ ಆ ಸಮಯದಲ್ಲಿ ರೇಟ್ ಬಹಳ ಕಡಿಮೆ ಇರ್ತದೆ, ತಾವು ಬೆಳೆದಂತ ಒಂದು ಬೆಳೆಗೆ ತಾವು ಏನ್ ಖರ್ಚು ಮಾಡಿದ್ರು ಅಷ್ಟನ್ನು ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅವನ್ನ ಕೆಲವೊಂದು ದಿನ ರೇಟ್ ಸಿಗೋ ತನಕ ಸ್ಟಾಕ್ ಮಾಡಿ ಇಟ್ಕೋಬಹುದು ಅಂತ. ಹೌದು, ಈ ಕೋಲ್ಡ್ ಸ್ಟೋರೇಜ್ ಈಗ ಎಲ್ಲ ಒಂದು ಸ್ಟೇಟ್ ಅಲ್ಲೂ ಸಹಿತ ಮತ್ತೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಕೋಲ್ಡ್ ಸ್ಟೋರೇಜ್ ನ ಇರುತ್ತೆ. ಅಲ್ಲಿ ನಮ್ಮ ಈ ತರ ಏನು ಪಹಾಡ ಪದಾರ್ಥಗಳು ಬೆಳೆದಿಟ್ಟಿರ್ತೀವಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಈ ತರ ಮಾಡರ್ನೈಸ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ರೈತರಿಗೆ ಯಾವಾಗ ಒಂದು ಬೆಲೆ ಅವ್ರಿಗೆ ಸೂಕ್ತ ಈ ಟೈಮ್ ಅಲ್ಲಿ ಮಾರ್ಬೋದು ಅನ್ನೋ ಟೈಮ್ ಅಲ್ಲಿ ಮತ್ತೆ ತಗೊಂಡು ಆ ಫುಡ್ ನ ಮಾರೋದ್ರಿಂದ ಅವರ ಒಂದು ಬೆಳೆಗೆ ಒಂದು ಬೆಲೆ ಸಿಗಬಹುದು ಅಂತ ಸಿಗುತ್ತೆ. ಇನ್ನು ಈ ತರಕಾರಿ ಬೆಳೆಗಳನ್ನ ನಾವು ಈ ತರ ಸಂಸ್ಕರಣೆ ಮಾಡಿ ಇಡೋದ್ರಿಂದ ಏನ್ ಅನುಕೂಲ ಆಗ್ಬಹುದು? ಯಾಕಂದ್ರೆ ಈಗ ಅದು ದಿನನಿತ್ಯ ಮಾರಾಟ ಆಗ್ಲೇಬೇಕು, ಹೆಚ್ಚು ದಿನ ಇಡಕ್ ಬರೋದಿಲ್ಲ. ಆದ್ರೆ ಕೆಲವೊಂದನ್ನ ಬೇರೆ ರೀತಿ ಮಾಡಬಹುದು, ಅಂದ್ರೆ ನಾವೇನ್ ವ್ಯಾಲ್ಯೂ ಅಡಿಷನ್ ಅಂತ ಏನ್ ಮಾಡ್ತೀವಲ್ಲ, ಆ ರೀತಿ ಮಾಡಿ ಮಾರಾಟ ಮಾಡೋದ್ರಿಂದ. ಹೌದು, ಈಗ ಜಾಸ್ತಿ ಮಾವಿನ ಹಣ್ಣ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಮಾವಿನ ಹಣ್ಣ ನಾವು ತುಂಬಾ ದಿನ ಇಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೋದು, ಈಗ ಸಕ್ಕರೆ ಒಂದು ಪಾಕ ಮಾಡಿ ಅದರೊಳಗಡೆ ನಮ್ಮ ಮಾವಿನ ಹಣ್ಣ ಕೊಯ್ದು ಬಿಟ್ಟು ಅದನ್ನ ಇಡೋದ್ರಿಂದ ಮಾವಿನ ಹಣ್ಣ ನಾವು ತುಂಬಾ ದಿನದೊಳಗಡೆ ಇಟ್ಕೋಬಹುದು. ಅದೇ ತರ ಇವಾಗ ಉಪ್ಪಲ್ಲಿಟ್ರೆ ಅದನ್ನ ಕಲ್ ಅಂತ ಏನ್ ಹೇಳ್ತೀವಿ, ಉಪ್ಪಿನಕಾಯಿ ಅಂತ ಏನ್ ಹೇಳ್ತೀವಿ, ಆ ತರ ಮಾಡ್ಲಿಕ್ಕೂ ಅದನ್ನ ಸಂರಕ್ಷಣೆ ಮಾಡ್ಕೊಬಹುದು. ಇದೇ ರೀತಿ ಇವಾಗ ಕೋಲ್ಡ್ ಸ್ಟೋರೇಜ್ ಅಲ್ಲೂ ಇಟ್ಕೊಳೋದ್ರಿಂದ ಅದ್ರದ ಏನಿದೆ ಸಂರಕ್ಷಣೆ ದಿನಗಳನ್ನ ಇನ್ಕ್ರೀಸ್ ಮಾಡಬಹುದು. ಬೇರೆ ಬೇರೆ ಮಾಡರ್ನೈಸ್ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಬಹುದು. ಅಂದ್ರೆ ಅದು ತುಂಬಾ ಕಾಸ್ಟ್ಲಿ ಆಗಿರೋದಕ್ಕೋಸ್ಕರ ರೈತರನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ. ಆ ರೈತರು ಏನ್ ಮಾಡ್ಬೋದು, ಇಂಡಸ್ಟ್ರಿ ಅವ್ರಿಗೆ ಅವ್ರದ್ದು ಫುಡ್ ನ ಕೊಟ್ರೆ ಅವರು ಈ ತರ ಎಕ್ವಿಪ್ಮೆಂಟ್ಸ್ ನ ತಗೊಳಕ್ಕೆ ಅವ್ರ ಹತ್ರ ಹಣ ಇರುತ್ತೆ, ಅವ್ರ ಕಡೆ ಕೊಟ್ಟಾಗ ಅವ್ರ ಇಂಡಸ್ಟ್ರಿಗೆ ಏನೇನ್ ಬೇಕೋ ಆತರ ಅವ್ರಿಗೆ ಆಹಾರ ಪದಾರ್ಥಗಳನ್ನ ತಗೊಂಡು ಅವ್ರು ಪ್ರೊಸೆಸ್ ಮಾಡ್ಕೊಂಡು ಈ ರೀತಿನ ಸಹಿತ ರೈತರಿಗೆ ಹೆಲ್ಪ್ ಆಗ್ಬಹುದು. ನಷ್ಟ ಆಗ್ಲಾರ್ದಂಗ್ ನೋಡ್ಕೊಳ್ಳ ಅವಕಾಶ ನಾವು ಫುಡ್ ಪ್ರೊಸೆಸಿಂಗ್ ಇದ್ರಿಂದ ಆಗುತ್ತಂತ ಹೇಳ್ತೀವಿ. ಹೌದು, ಫುಡ್ ಪ್ರೊಸೆಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ರೈತರಿಗೆ. ಪ್ರೊಸೆಸ್ಡ್ ಫುಡ್ ಆಗ್ಲಿ, ಇವಾಗ ನಮ್ಮ ಬೆಳೆದಿರುವಂತ ಫುಡ್ ಆಗ್ಲಿ, ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದು ಎಲ್ಲರ ಕರ್ತವ್ಯ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಸಹಿತ ಬೆಳೆನ ಬೆಳೆದಿಟ್ಕೊಳ್ಳಕ್ ಆಗಲ್ಲ, ಮತ್ತೆ ಅದನ್ನ ಹಾಗೆ ಕಾಪಾಡ್ಕೊಳ್ಳೋದು ಕೂಡ ನಮ್ಮ ಒಂದು ಕರ್ತವ್ಯ. ಅಭಿಲಾಷ, ಇನ್ನ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ಹೇಳ್ತಿರ್ತಾರೆ ಇಲ್ಲ ಎಲ್ಲ ಪ್ಯಾಕಿಂಗ್ ನಾವು ಆಹಾರ ತಿನ್ನಬಾರ್ದು, ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ, ಅದರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದಷ್ಟು ಫ್ರೆಶ್ ಆಗಿ ನಾವು ಅದ ಬಳಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಂತಾರೆ. ಫುಡ್ ಪ್ರೊಸೆಸಿಂಗ್ ನಲ್ಲಿ ನೀವು ಪೋಸ್ಟ್ ಗ್ರಾಜುಯೇಟ್ ಆಗಿರೋದ್ರಿಂದ ಅದರಲ್ಲಿ PhD ಮಾಡಿರೋದನ್ನ ನಿಮಗೆ ಕೇಳ್ತೀನಿ, ಇದು ಎಷ್ಟು ಸತ್ಯ ಅಂದ್ರೆ ನಾವು ಅಂತವನ್ನ ಬಳಕೆ ಮಾಡೋದ್ರಿಂದ ಉಪಯೋಗ ಆಗುತ್ತೋ ಇಲ್ಲ, ಯಾವ್ದನ್ನ ಹಾಗೆ ನಾವು ನೇರವಾಗಿ ಬಳಸಬೇಕು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಯಾವುದೇ ಒಂದು ಆಹಾರ ಪದಾರ್ಥಗಳಾಗ್ಲಿ ಅದನ್ನ ಕೆಲವೊಂದನ್ನ ನಾವು ಹಾಗೆ ತಿನ್ಬಹುದು, ಇನ್ನು ಕೆಲವೊಂದು ನಾವು ಅದನ್ನ ಬೇಯಿಸ್ಕೊಂಡು ತಿನ್ಲೇಬೇಕು. ಯಾವಾಗ ನಾವು ಒಂದು ಫುಡ್ ನ ನಾವು ಪ್ರೊಸೆಸಿಂಗ್ ಮಾಡ್ತಾ ಹೋಗ್ತೀವಿ, ಅದರಲ್ಲಿರುವಂತಹ ಒಂದು ಏನು ಪೋಷಕಾಂಶಗಳು ಕಡಿಮೆ ಆಗೇ ಆಗುತ್ತೆ. ಆದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಬೇಕಾಗಿರೋದ್ರಿಂದ ನಾವು ಫುಡ್ ನ ಅನಿವಾರ್ಯವಾಗಿ ಪ್ರೊಸೆಸ್ ಮಾಡ್ಲೇಬೇಕಾಗುತ್ತೆ. ಇವಾಗ ನಾವು ಇಲ್ಲಿದ್ದೀವಿ ಮನೆಯಲ್ಲಿ, ನಾವು ಫುಡ್ ನ ಪ್ರೊಸೆಸ್ ಅಂದ್ರೆ ಬೇಯಿಸ್ಕೊಂಡು ತಿಂತೀವಿ, ಆದ್ರೆ ನಮ್ಮ ಸೈನಿಕರಾಗ್ಲಿ, ಇವಾಗ ಯಾರು ತುಂಬಾ ದೂರದಲ್ಲಿ ಏನೋ ಒಂದು ನಮ್ಮ ಇರ್ತಾರೆ ಅಂದವರಿಗೆಲ್ಲ ಫುಡ್ ನ ನಾವು ಪ್ರೊಸೆಸಿಂಗ್ ಮಾಡಿ ಈ ತರ ಪ್ಯಾಕೇಜಿಂಗ್ ಮಾಡಿ ಇಡೋದ್ರಿಂದ ನಾವು ಮನೇಲಿ ಶಾವಿಗೆ ಮಾಡ್ಕೊಂಡು ತಿನ್ಬಹುದು. ಆದ್ರೆ ಈ ಸೈನಿಕರೆಲ್ಲ ಕುತ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ನಷ್ಟು ಟೈಮ್ ಇರಲ್ಲ ಅವ್ರಿಗೆ. ಈ ರೀತಿ ನಾವು ಪ್ರೊಸೆಸ್ ಫುಡ್ ನ ಈಗ ರೆಡಿ ಟು ಫುಡ್ ಅಂತ ಬಂದಿದೆ, ರೆಡಿ ಟು ಈಟ್ ಅಂತ ಫುಡ್ ಬಂದಿದೆ, ಈಗ 2 ನಿಮಿಷದಲ್ಲಿ ಆಗುವಂತ ಫುಡ್ ಗಳೆಲ್ಲ ಬಂದಿದೆ. ಈ ರೀತಿ ಮಾಡೋದ್ರಿಂದ ಅಂತವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಅಂದ್ರೆ ಸಮಯ ಉಳಿಸುತ್ತೆ ಅಂತ ಹೇಳಿ, ಸಮಯ ಉಳಿಸುತ್ತೆ, ಮತ್ತೆ ಇಂಥವ್ರಿಗೆ ಸಹಿತ ಹೆಲ್ಪ್ ಮಾಡಬಹುದು. ನಮ್ಮ ಒಂದು ಇವಾಗ ಅಂತಾರಾಷ್ಟ್ರೀಯ ಮಾರ್ಕೆಟಿಂಗ್ ಅಲ್ಲಿ ಸಹಿತ ನಮ್ಮ ಒಂದು ಫುಡ್ ಏನಿದೆ, ಇವಾಗ ನಾವು ಮಾವಿನ ಹಣ್ಣು ಎಷ್ಟೊಂದು ಬೆಳಿತಾ ಇದೀವಿ, ತಗೊಂಡು ಹಂಗೆ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಈ ತರ ನಾವು ನಮ್ಮ ಏನ್ ಸಂರಕ್ಷಣೆ ವಿಧಗಳು ಹೇಳಿದೀನಿ ಆ ರೀತಿ ಮಾಡಿ ಅದರಲ್ಲಿರೋ ಒಂದು ವೈರಸ್ ಬ್ಯಾಕ್ಟೀರಿಯಾ ಎಲ್ಲ ನಾವು ತೆಗ್ದಿದೀವಿ ಅಂತ ಇವಾಗ ಏನು ಇರೇಡಿಯೇಷನ್ ಅಂತ ಒಂದು ಮೆಥಡ್ ಹೇಳಿದೆ, ಇದು ವಿಕಿರಣ ಕ್ರಿಯೆಗೆ ಒಳಪಡಿಸಿ ಅದ್ ಮಾಡೋ ಆದ್ಮೇಲೆ ಅದೊಂದು ಅದಕ್ಕೆ ಮಾರ್ಕ್ ಹಾಕ್ತಾರೆ. ಈ ಮಾರ್ಕ್ ಹಾಕಿರೋದ್ರಿಂದ ರೇಡಿಯೇಷನ್ ಮುಖಾಂತರ ಈ ಫುಡ್ ನ ನಾವು ಅದರಲ್ಲಿರೋ ಒಂದು ಕೀಟಾಣುಗಳನ್ನ ತೆಗ್ದಿದೀವಿ ಅಂತ ಹೇಳ್ತೀವಿ, ಅದನ್ನ ಪ್ರೊಸೆಸ್ ಮಾಡಿರೋ ಫುಡ್ ಅದು. ಈ ಮಾರ್ಕ್ ನ ನೋಡಿದ ತಕ್ಷಣ ಈಗ ಫಾರಿನ್ ಅವರೇ ಆಗ್ಲಿ, ಓ ಇದನ್ನ ಇರೇಡಿಯೇಷನ್ ಮಾಡಿದ್ದಾರೆ, ಇದರಲ್ಲಿರೋ ಒಂದು ಜೀವಿ ಏನಿದೆ, ನಾವು ಇದು ನಾನ್ ತಿನ್ನಕ್ಕೆ ಇದು ಯೋಗ್ಯವಾಗಿದೆ ಆ ತರ ಅನ್ಕೊಂಡು ಯಾರು ಬೇಕಾದ್ರೆ ಆ ಫುಡ್ ನ ತಗೊಂಡು ಉಪಯೋಗಿಸ್ಕೋತಾರೆ. ಅಂದ್ರೆ ನಾವು ನಾನ್ ಏನ್ ಹೇಳ್ತೀನಿ ಅಂದ್ರೆ ಪ್ರೊಸೆಸ್ ಮಾಡೋ ಫುಡ್ ಇಂದ ಯಾವುದೇ ರೀತಿಯಂತಹ ತೊಂದರೆಗಳಿಲ್ಲ, ಮತ್ತೆ ನಷ್ಟನೂ ಆಗಲ್ಲ. ನಮ್ಮ ಒಂದು ಏನ್ ತಿಂತೀವಿ ಅದರಲ್ಲಿ ಆ ಫುಡ್ ಯೋಗ್ಯ ಆಗಿರುತ್ತೆ, ಮತ್ತೆ ಅದರಲ್ಲಿ ಯಾವುದೇ ರೀತಿಯಂತಹ ಹಾನಿಕಾರಿ ಆಗಿರುವಂತಹ ಅಂಶಗಳು ಇರೋದಿಲ್ಲ. ಅವಕಾಶ ಇದ್ರೆ ತಾವು ಫ್ರೆಶ್ ಆಗಿ ಮಾಡ್ಕೊಂಡು ಊಟ ಮಾಡಬಹುದು, ಆದ್ರೆ ಕೆಲವು ಸಮಯ ಸಂದರ್ಭ ಹೇಳಕ್ ಬರಲ್ಲ, ಅವ್ರ ಪರಿಸ್ಥಿತಿಗಳು ಹೆಂಗಿರುತ್ತೆ ಹೇಳಕ್ ಆಗಲ್ಲ. ಆಗ ನೀವ್ ಹೇಳಿದ್ರಲ್ಲ ಮಿಲಿಟರಿಯಲ್ಲಿ ಇರ್ತಾರೆ, ಬಾರ್ಡರ್ ನಲ್ಲಿ ಇರ್ತಾರೆ, ಕೆಲವರೆಲ್ಲ ಎಲ್ಲೋ ಶಿಫ್ಟ್ ಡ್ಯೂಟಿ ಮಾಡ್ತಿರ್ತಾರೆ, ಆ ಟೈಮ್ನಲ್ಲಿ ಅವ್ರಿಗೆ ಅಡಿಗೆ ಮಾಡ್ಕೊಳ್ಳಕ್ ಆಗಲ್ಲ. ಅಂತ ಸಂದರ್ಭಗಳಲ್ಲಿ ಈ ತರ ಪ್ರೊಸೆಸ್ಡ್ ಫುಡ್ ಅನುಕೂಲ ಆಗುತ್ತಂತ ಹೇಳ್ತಾರೆ. ಒಳ್ಳೇದು ಅಭಿಲಾಷ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ ನಮ್ಮ ರೈತರಿಗೂ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರ ಒಂದು ಬೆಳೆದಂತ ಧಾನ್ಯಗಳನ್ನ ಯಾವ ರೀತಿ ಸಂಸ್ಕರಣೆ ಮಾಡಬಹುದು, ಮಾಡಿ ತಮಗೆ ಬೇಕಾದಾಗ ಸಮಯದಲ್ಲಿ ಮಾರಾಟ ಮಾಡಬಹುದು ಅಂತ ಅವರು ಯೋಚನೆ ಮಾಡಬಹುದು. ಈ ಒಂದು ನೀವೇನ್ ಹೇಳಿದ್ರಲ್ಲ, ಸಾಕಷ್ಟು ಸಂಸ್ಕರಣಾ ವಿಧಾನಗಳನ್ನ ಹೇಳಿದ್ರೆ ಅವನ್ನ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಅಲ್ಲಿ ಅವನ್ನ ಅನುಸರಿಸಿ ತಮ್ಮ ಒಂದು ಆಹಾರ ಧಾನ್ಯಗಳನ್ನ ಸಂಸ್ಕರಿಸಿ ಶೇಖರಿಸಿಟ್ಕೊಂಡ್ರೆ ಮುಂದೆ ಅವರಿಗೆ ಒಳ್ಳೇದಾಗುತ್ತಂತ ನಾವು ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನೀವು ತಿಳಿಸಿಕೊಟ್ರೆ ನಮ್ಮ ರೈತರಿಗೆ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈತ ಬಂಧುವರೇ, ಇದುವರೆಗೂ ಆಹಾರ ಸಂರಕ್ಷಣೆಯ ವಿಧಾನಗಳು ಹಾಗೂ ಉಪಯೋಗಗಳು ಈ ಕುರಿತು ಕೃಷಿ ಇಂಜಿನಿಯರಿಂಗ್ನಲ್ಲಿ ಆಹಾರ ಸಂಸ್ಕರಣೆ ವಿಭಾಗದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಚಿತ್ರದುರ್ಗದ ಅಭಿಲಾಷ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದ್ ಗುಂಡಿ ತುಂಬಿದ ಮ್ಯಾಲ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬಹುದು ಅಂತ. ಹಂಗಂತಿ ಇವತ್ತೇ ಇನ್ನೊಂದ್ ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಓ

ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚೌಡಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ. ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳ ಚೌಡವ್ವ, ನಡೆಮುಡಿಯ ಮ್ಯಾಲೆ ಬರುವವಳ ಚೌಡವ್ವ, ದೊರೆಯತ್ತು ಕೈಯ ಮುಗಿದಾರು ಬಾಳೆ ಬಾಗಿದವು, ನಮ್ಮ ದೊರೆಯತ್ತು ಕೈಯ ಮುಗಿದಾರು ಬಾಳೆ ಬಾಗಿದವು. ಪ್ರಿಯಾ ಪಟ್ಟಣದವಳೇ ಕಲ್ಲಿನ ಮೇಲ್ ಕಾಲ ಹೊಡೆಯುವವಳೆ ಬಾಳಪಾಗಿದವು ಕಲ್ಲಿನಲ್ ಕಾಲ ತೊಳೆಯುವವಳೆ ಬಾಳಪಾಗಿದವು ಕಲ್ಲಿನಲ್ ಕಾಲ ತೊಳೆಯೋಳ ಚೌಡವ್ವ ಕಲ್ಲಿನಲ್ ಕಾಲ ತೊಳೆಯೋಳ ಚೌಡವ್ವ ಇಲ್ಲಿಯ ಸರದ ಬೆಲೆ ಬಾಳಪಾಗಿದವು ನಿನ್ನ ಪಿಲ್ಲಿಯ ಸರದ ಬೆಲೆ